ಕೆಳಗರೆ ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಬೆಳೆಗಳ ದೇಶಿ ಬಿತ್ತನೆ ಬೀಜ ತಳಿಗಳ ಸಂರಕ್ಷಣೆ ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಪೀಡೆನಾಶಕ ಪರೀಕ್ಷಾ ಪ್ರಯೋಗಾಲಯದ ಉಪನಿರ್ದೇಶಕರಾದ ಶ್ರೀ ಎ ಸಿ ಮಂಜು ಅವರು ಆಗಮಿಸಿದ್ದರು. ಮಂಜು ಸರ್ ಅವರೇ, ನಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ಎಲ್ಲ ಕೇಳುಗರು ಕರೆ ಮಾಡಿದವರಿಗೆ ನಮ್ಮ ಆಕಾಶವಾಣಿ ಬೆಂಗಳೂರು ವತಿಯಿಂದ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದೊಡನೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇದುವರೆಗೂ ಕೇಳಿದಿರಿ. ಇಂದಿನ ವಿಷಯ ದೇಸಿ ಬಿತ್ತನೆ ಬೀಜ ತಳಿಗಳ ಸಂರಕ್ಷಣೆ. ಈ ವಿಷಯವಾಗಿ ಉತ್ತರಿಸಿದವರು ರಾಜ್ಯ ಪೀಡನಾಶಕ ಪರೀಕ್ಷಣಾ ಪ್ರಯೋಗಾಲಯದ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಎ ಸಿ ಮಂಜು ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಸಿಬಿ ಜೋಶಿ, ಗೋವಿಂದ ರಾಜ್ ಹಾಗೂ ಮುನಿರಾಜ್. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ ಕೆಲವರೇ, ಸಮಯ ಈಗ 7:25 ನಿಧನ ಸುದ್ದಿ. ನಾಪೋಕ್ಲು ಗ್ರಾಮದ ಅರಮನೆಪಾಲೆ ನೂರಂಬಳ ಚನಿಯ ಇಂದು ನಿಧನರಾದರು. 80 ವರ್ಷ ಪ್ರಾಯದ ಅರಮನೆಪಾಲೆ ನೂರಂಬಳ ಚನಿಯ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚಿಕ್ಕಮಂಡೂರು ಗ್ರಾಮತ್ರ ಅಜ್ಜಿಕುಟ್ಟಿರ ಪಿ ಕಿಶೋರ್ ಇಂದು ಮರಣಪಟ್ಟಿತು. 60 ಬೈಯತ್ರ ಅಜ್ಜಿಕುಟ್ಟಿರ ಪಿ ಕಿಶೋರ್ ಅಂಗಡ ದಫನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಕ್ಕ ತೋಟಂಗಡತ್ತಿ ನಡಪ. ಮಡಿಕೇರಿ ನ್ಯೂ ಎಕ್ಸ್ಟೆನ್ಷನ್ ವಾಸ ಇಂಜ ನೆಲ್ಲಿರ ಸುರೇಶ್ ಇಂದು ಮರಣಪಟ್ಟಿತು. 68 ವಯತ್ರ ನೆಲ್ಲಿರ ಸುರೇಶ್ ಅಂಗಡ ಕಿರಿ ಕಾರ್ಯ ನಾಳೆ ಮಧ್ಯಾಹ್ನ ಮಡಿಕೇರಿ ಕೊಡುವ ಸಮಾಜ ಕ್ಯಾಕೊಳತ್ತಿ ನಡಪ. ಕಣ್ಣಂಗಲ ಗ್ರಾಮತ್ರ ಅಟ್ರಂಗಡ ಆರ್ ಕಾವೇರಮ್ಮ ಇಂದು ಮರಣಪಟ್ಟಿತು. 72 ವಯತ್ರ ಅಟ್ರಂಗಡ ಆರ್ ಕಾವೇರಮ್ಮ ಅಂಗಡ ಕಿರಿ ಕಾರ್ಯ ನಾಳೆ ಒಕ್ಕತೋಟಂಗಡತ್ತಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದ್ತಿರೋ ಗುಟೆಮನೆ ರೋಹಿಣಿ ಚಂದ್ರಶೇಖರ್. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆನ ಮಕ್ಕಳ ಹೊರರೋಗ ವಿಭಾಗದಲ್ಲಿ ಇಂದು ವಿಶ್ವ ಸ್ತನ್ಯಪಾನ ಸಪ್ತಾಹ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ ಅವರು ಎದೆಹಾಲಿನ ಮಹತ್ವದ ಬಗ್ಗೆಯಲ್ಲಿ ಆಗಸ್ಟ್ 1 ತಾರೀಕಿಂದ 7 ತಾರೀಕು ಮುಟ್ಟ ಜಿಲ್ಲೆಯಲ್ಲಿ ಜಾಗೃತಿ ಕಾರ್ಯಕ್ರಮ ನಡೀತಿದ್ದು 6 ತಿಂಗಳ ಮುಟ್ಟ ಹುಟ್ಟಿದ ಕೂಸಿಗೆ ಎದೆಹಾಲು ಕಡ್ಡಾಯ ಆಗಿ ಕುಡಿಸೋಕು, ಮತ್ತೆ 2 ವರ್ಷದ ಮುಟ್ಟ ಪೂರಕ ಆಹಾರದೊಟ್ಟಿಗೆ ಎದೆಹಾಲು ಕೊಡೋಕು ಅಂತ ಹೇಳ್ದು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಕ್ಕಳ ವಿಭಾಗದ ಡಾಕ್ಟರ್ ಪುರುಷೋತ್ತಮನವರು ಮಾತಾಡಿ ಅಮ್ಮನ ಹಾಲು ಅಮೃತಕ್ಕೆ ಸಮ, ಇದಕ್ಕೆ ಪ್ರೋತ್ಸಾಹ ಕೊಡಿಕಾಗಿ ಇಂತಹ ಕಾರ್ಯಕ್ರಮ ನಡೆಸ್ತಾವಳು ಅಂತ ಹೇಳ್ದು. ಮಡಿಕೇರಿನ ಬಾಣಿಮೊಟ್ಟೆ ಮತ್ತು ರಾಘವೇಂದ್ರ ದೇವಸ್ಥಾನದ ಹತ್ತಿರ ಅಂಗನವಾಡಿ ಕೇಂದ್ರಗಳಲ್ಲಿ ಸ್ತನ್ಯಪಾನ ಮತ್ತು ಉಪಶಮನ ಆರೈಕೆ ಈ ಬಗೆಯಲ್ಲಿ ಅರಿವು ಕಾರ್ಯಕ್ರಮ ನಡೆಯಿತು. ಈ ಸಮಯದಲ್ಲಿ ಮಾತನಾಡಿದ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನ್ನವು ಎದೆಹಾಲಿನ ಮಹತ್ವ, ಬಸರಿ ಬಾಣಂತಿ ಮತ್ತು ಕೂಸಿನ ಆರೈಕೆ, ಪೌಷ್ಟಿಕ ಆಹಾರ, ಇಲಾಖೆಯಲ್ಲಿ ಸಿಕ್ಕುವ ಸೌಲಭ್ಯಗಳ ಬಗ್ಗೆಯಲ್ಲಿ ವಿವರವಾಗಿ ತಿಳಿಸಿಕೊಟ್ಟು ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಶೋಭನವು ಮಾತಾಡಿ ಉಪಶಮನ ಆರೈಕೆ ಕಾರ್ಯಕ್ರಮನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆ ಸರ್ಕಾರ ಮತ್ತು ಸಮುದಾಯದ ಸಹಾಯದಿಂದ 2024 ಮಡಿಕೇರಿಯಲ್ಲಿ ಕಾರ್ಯನಿಹಿಸ್ತಿದ್ದು ಡಾಕ್ಟರ್ ನರ್ಸ್ಗ ಹಾಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಆರೋಗ್ಯ ಸೇವೆ ಕೊಡ್ತಾವಳು ಅಂತ ಹೇಳ್ದು. ಕೊಡಗು ಜಿಲ್ಲಾ ಲೀಡ್ ಬ್ಯಾಂಕ್ ಮಡಿಕೇರಿ ಬ್ಯಾಂಕ್ ಆಫ್ ಬರೋಡಾ ಮರಗೋಡು ಇವರ ಕೂಡುಕೂಟಲಿ ಹೊಸಕೇರಿ ಗ್ರಾಮದಲ್ಲಿ ಜನಸುರಕ್ಷಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಈ ಸಮಯದಲ್ಲಿ ಮಾತನಾಡಿದ ಕೊಡಗು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಗಂಗಾಧರ್ ನಾಯಕ್ನವು ಪ್ರಧಾನಮಂತ್ರಿ ಸುರಕ್ಷ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಬಗ್ಗೆಯಲ್ಲಿ ಮಾತಾಡಿದವು. ಕಾರ್ಯಕ್ರಮದಲ್ಲಿ ಹೊಸಕೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಬ್ಯಾಂಕ್ನ ಸಿಬ್ಬಂದಿಗ ಹಾಜರಿದ್ದವು. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಸ್ಥೆ ನಡೆಸಿದ ಭರತನಾಟ್ಯ ಫೈನಲ್ ವಿದ್ವತ್ ಪರೀಕ್ಷೆಯಲ್ಲಿ ಕೇಡನ ಪ್ರಗತಿ ಸುರೂನ ಸ್ಥಾನದಲ್ಲಿ ಪಾಸಾಗಿ ಕೊಡಗು ಜಿಲ್ಲೆಗೆ ಸುರೂನ ಸ್ಥಾನ ಪಡ್ಕೊಂಡಿದ್ದು ಈ ಗೋಡೆ ಕೇಡನ ಸೋಮಣ್ಣ ವಿಶಾಲಾಕ್ಷಿ ದಂಪತಿಗಳ ಮಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಬಿದ್ದಾಟಂಡ ಒಕ್ಕ ಸೇರಿದಂತೆ ಬೇರೆ ಬೇರೆ ಸಂಘಗಳ ಕೂಡುಕೂಟಲಿ ನಾಳೆ ಹೊತ್ತಾರೆ 10 ಗಂಟೆಗೆ ನಾಪೋಕ್ಲೂನ ಬಿದ್ದಾಟಂಡ ಬುಟ್ಟಿಯಾಕ ಗದ್ದೆಲಿ ಐಪಣಿರ ಐಮೆ ಮತ್ತು ಕಳಿ ಪೈಪೋಟಿ ಕಾರ್ಯಕ್ರಮ ನಡೆಯಕೊಟ್ಟು. ಚೆಟ್ಟಳ್ಳಿನ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಮತ್ತು ಅಧಿಕ ಮೌಲ್ಯದ ಮತ್ತು ವಿದೇಶಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಸಂಘ ಇವರ ಕೂಡುಕೂಟಲಿ ಮಡಗಲ ಮತ್ತು ಫ್ಯಾಷನ್ ಫ್ರೂಟ್ನ ಕ್ಷೇತ್ರೋತ್ಸವ ಮತ್ತು ತರಬೇತಿ ಕಾರ್ಯಕ್ರಮ ನಾಳೆ ಚೆಟ್ಟಳ್ಳಿನ ತೋಟಗಾರಿಕಾ ಕೇಂದ್ರದ ಸಭಾಬಾಡಿಯಲ್ಲಿ ನಡೆಯಕ್ಕಿದ್ದು ಫ್ಯಾಷನ್ ಫ್ರೂಟ್ನ ಕೃಷಿ ಬಗ್ಗೆಯಲ್ಲಿ ಡಾಕ್ಟರ್ ನಯನ ದೀಪಕ್ ಮತ್ತು ಮಡಗಲಕಾಯಿ ಕೃಷಿನ ಬಗ್ಗೆಯಲ್ಲಿ ಡಾಕ್ಟರ್ ರಾಜೇಂದ್ರನ್ ತಿಳಿಸಿಕೊಟ್ಟವೆ ಅಂತ ಕೇಂದ್ರದ ಮುಖ್ಯಸ್ಥರು ತಿಳಿಸಿದಳು. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಉಳಿವು ಮತ್ತು ಪರಿಸರ ಜಾಗೃತಿ ಮೂಡಿಸಿಕಾಗಿ ಸೈಕಲ್ಲಿ ರಾಜ್ಯ ಸುತ್ತುತ್ತಿರುವ ಸೈಕಲ್ ಮಹಾದೇವಯ್ಯನವು ಇಂದು ಕುಶಾಲನಗರಕ್ಕೆ ಬಂದ ಸಂದರ್ಭದಲ್ಲಿ ಕುಶಾಲನಗರ ಪ್ರವಾಸಿ ಮಂದಿರದ ಹತ್ತಿರ ಅವರನ್ನ ಆತ್ಮೀಯತೆಯಿಂದ ಕಳಿಸಿಕೊಟ್ಟು ಪರಿಸರ ಪ್ರೇಮಿ ಮಹಾಲಿಂಗಯ್ಯನವರ ಬೈಸಿಕಲ್ ಜಾಥಾ ಪರಿಸರ ಕಾಳಜಿನ ಹೊಗಳಿ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಟಿಜಿ ಪ್ರೇಮಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ನಾಗೇಶ್ ಸೇರಿದಂತೆ ಕುಶಾಲನಗರದ ಗಣ್ಯರು ಹಾಜರಿದ್ದು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026-27 ಶೈಕ್ಷಣಿಕ ಸಾಲಿಗೆ 9ನೇ ಮತ್ತು 11ನೇ ತರಗತಿಗಳಿಗೆ ಖಾಲಿ ಇರುವ ಸೀಟುಗಳಿಗೆ ಅರ್ಜಿ ಕರೆದಿದ್ದು ವಿದ್ಯಾರ್ಥಿಗ ಅರ್ಜಿ ಒಪ್ಪಿಸಿಕೆ ಬರುವ ತಿಂಗಳ 23ನೇ ತಾರೀಕು ಮುಟ್ಟ ಅವಕಾಶ ಉಂಟು ಅಂತ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದಳು. ಕಳೆದ 4-5 ವರ್ಷಗಳಿಂದನೂ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಭೂಮಿ ಜರ್ದು ಜೀವಹಾನಿ ಆಸ್ತಿ ಹಾನಿ ಹಾಳಾದು ಆಗ್ತಾ ಉಂಟು. ಈ ಸಲನೂ ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಇರುವುದರಿಂದ ಜಿಲ್ಲೆಯ ಮಾರ್ಗಗ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆಯ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗ ಭಾರೀ ವಾಹನಗಳ ಸಂಚಾರ ನಿಷೇಧ ಮಾಡಿ ಆದೇಶ ಹೊರಡಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಇಂದಿಂದ 25ನೇ ತಾರೀಕು ಮುಟ್ಟ ಎಲ್ಲ ಮರದ ದಿಮ್ಮಿ, ಮರಳು ಸಾಗಣೆ ವಾಹನ, ಬುಲೆಟ್ ಟ್ಯಾಂಕರ್, ಕಂಟೈನರ್ ಸೇರಿದಂತೆ ಭಾರೀ ವಾಹನ ಸಂಚಾರ ನಿಷೇಧ ಮಾಡಿಯೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ವಿರಾಜಪೇಟೆ ಕೊಡವ ಸಮಾಜ ಹತ್ರ ಆಡಳಿತ ಮಂಡಳಿರ ಚುನಾವಣೆ ಈ ತಿಂಗಳ 10ನೇ ತಾರೀಕು ನಾರಾಜ್ ನಡಪಲ್ಲಿ. ಕ್ರಮ ಸಂಖ್ಯೆ ದಂಡಾಲ್ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಣತಂಡ ಜಗದೀಶ್ ಜಗ್ಗಾ ಹಿಂಗ ಸ್ಪರ್ಧೆ ಮಾಡಿನುಂಡು. ವಿರಾಜಪೇಟೆ ಕೊಡವ ಸಮಾಜ ಹತ್ರ ಸದಸ್ಯಂಗೆಲ್ಲ ತಂಗಡ ಅಮೂಲ್ಯವಾದ ಓಟು ಇಡುವಂಜಿ ಸಮಾಜ ಹತ್ರ ಅಭಿವೃದ್ಧಿ ಕಾಯ್ತೆ ನೈಪಕ್ಕ ಊರು ಅವಕಾಶ ತರುನುಂದು ಕಾಣತಂಡ ಜಗದೀಶ್ ಹಿಂಗ ಈ ಮೂಲಕ ಕಟ್ಟಣಿತು. ಭಾರತಿ ರೇಡಿಯೋ ಹೌಸ್ನಲ್ಲಿ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. Admissions are open at Kurk Institute of Technology, Ponnampete, Kodagu. For Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarship will be provided for economically weaker sections and meritorious students. Best sports amenities and separate hostel for boys and girls. For more details, call 9611-55457. ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಟಿಟೊಂಜಿ ದಿನ ಕಾರ್ಯಕ್ರಮ 2025 ಇದೇ 10ರಂದು ಭಾನುವಾರ ಅಧ್ಯಕ್ಷರಾದ ಬಿಎಂ ಪ್ರತೀಪ ಅವರ ಅಧ್ಯಕ್ಷತೆಯಲ್ಲಿ ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿಠಲ್ ಪೂಜಾರಿ ಮತ್ತು ಕುಟುಂಬಸ್ಥರು ಬೇತು ನಾಪೋಕ್ಲು. ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೇನುಳ್ಳ ನಾಯಕಂಡ ಲಾಂಛನ ಬೊಪ್ಪಣ್ಣ. ಮಕ್ಕಂದೂರು ಗ್ರಾಮತ್ತು ಮಹಿಳಾ ಪಿಂಯ ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಇಲಾಖೆರ ಕೂಡುಕೂಟತ್ತು ಅವ್ವಂಡ ಎದೆ ಪಾಲರ ಮಹತ್ವತ್ರ ಮೀದ ಅರಿವು ಕಾರ್ಯಕ್ರಮ ಇಂದು ನಡೆದತ್ತು. ಮೇಲ್ವಿಚಾರಕಂಗ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾನ ಮೇಪಾಡಂಡ ಸವಿತಾ ಕೀರ್ತನ್ ಇಂಗ ಎದೆ ಪಾಲರ ಮಹತ್ವತ್ರ ಮೀದ ವಿವರವಾಯಿತು ಮಾಹಿತಿ ಕೊಡ್ತತ್ತು. ಅಯ್ಯಂಗ ಪೌಷ್ಟಿಕ ಆಹಾರ, ಏರಕಣತಲು ನೀರು ಕುಡಿಪ, ಸುತ್ತಮುತ್ತ ಕುಟ್ಟೋ ಪಣ್ಣು ಪಿಂಯ ತೊಪ್ಪುನ ದಿನಾಲು ತಿಂಬಕ ಸಲಹೆ ಕೊಡ್ತತ್ತು. ಕಾರ್ಯಕ್ರಮತಲು ಅಂಗನವಾಡಿ ಕಾರ್ಯಕರ್ತೆಯ, ಆಶಾ ಕಾರ್ಯಕರ್ತೆಯ ಸಾರ್ವಜನಿಕಂಗ ಹಾಜರಿಂಜತ್ತು. ಕನ್ನಡ ಪಿಂಯ ಸಂಸ್ಕೃತಿ ಇಲಾಖೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಬಿದ್ದಾಟಂಡ ಒಕ್ಕ ನಾಲ್ನಾಡ್ ಪ್ಲಾಂಟರ್ಸ್ ಕ್ಲಬ್ ಅಸೋಸಿಯೇಷನ್ ಪಿನ್ಯ ಕೊಡವ ಸಮಾಜ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇಂಗಡ ಕೂಡು ಕೂಟತ್ತು. ಐಪಣಿರ ಆಯಿಮೆ ಪಿನ್ಯ ಕಳಿ ಪೈಪೋಟಿ ಕಾರ್ಯಕ್ರಮ ನಾಳೆ ಪೊಲಕ 10 ಗಂಟೆಕ್ ನಾಪೋಕುಲ್ ಬಿದ್ದಾಟಂಡ ಬುಟ್ಟಿಯಾಕ ಬೀಲಲು ನಡಪ. ಕಾರ್ಯಕ್ರಮದಲ್ಲಿ ಕನಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಕೊಡಗು ಜಿಲ್ಲಾ ಲೀಡ್ ಬ್ಯಾಂಕ್ ಮಡಿಕೇರಿ, ಬ್ಯಾಂಕ್ ಆಫ್ ಬರೋಡಾ ಮರುಗೋಡ್ ಶಾಖೆ ಇಂಗಡ ಕೂಟಾದ ನೆಲೆ ತಾಲೂಕು